ಸೋ ಹಲಧರ ಕರುಣಿಸೋ ಹಲಧರ ರಾಷ್ಟ್ರದೋಳಿಗ ಜನರಿ ರವಾನಾ ಪೇಳ್ವೆ ಸಂತಸದೆ ಜನರಿ ರವಾನಾ ಪೇಳ್ವೆ ಸಂತಸದೆ ಧರಣಿಯ ಮರರೆಲ್ಲ ಜಪತಪಾ ಹವನದಿ ನಿರತರಾಗಿಗರು ಧರ್ಮದಲ್ಲಿ ಹಿಂದೆ ಕೌಶಿಕ ಮುನಿಯು ದೈವ ತಪವನು ಬಿಟ್ಟು ಕೌಶಿಕ ಮುನಿಯು ಗೈವ ತಪವನು ಬಿಟ್ಟು ಹೊಂದಿದನು ಮೇನಕಿಯ ಮುದದಿ ಹೊಂದಿದನು ಮೇನಕಿಯ ಮುದದಿ ಇಂದು ದರ ಮೋಹಿನಿಗೆ ಮೋಹಿಸಿದ ನಂದಿನಲಿ ಇಂದು ದರ ಮೋಹಿನಿಗೆ ಮೋಹಿಸಿದ ನಂದಿನಲಿ ಚಂದದಿವು ಕೇಳೋ ರಾಜೇಂದ್ರ ಬಂದನ ಮುರಹರನು ಬಂದನ ಮುರಹರನು ದ್ವಾರದಿನಿಂದ ಚಾರನ ಕರೆದು ಬೇಳಿದ ನಂದಕಂದ ಮುಕುಂದ ಕೃಷ್ಣನು ಬಂದ ಪರಿಯ ನಂದಕಂದ ಮುಕುಂದ ಕೃಷ್ಣನು ಬಂದ ಪರಿಯ ಬಾರನ್ಯಾಕೆ ಮಾರ ಜನಕ ಸಾರ ಸಾಕ್ಷಿ ಬಾರನ್ಯಾಕೆ ಮಾರ ಜನಕ ಸಾರ ಸಾಕ್ಷಿಯೇ ಬಾರನ್ಯಾಕೆ ಮಾರ ಜನಕ ಸಾರ ಸಾಕ್ಷಿಯೇ ಮೂರು ದಿನಗಳಾಯ್ತು ಬರದೆ ಬಾರಿ ಬಳಲಿದ್ದೆ ಮೂರು ದಿನಗಳಾಯ್ತು ಬರದೆ ಬಾರಿ ಬಳಲಿದ್ದೆ ಬಾರನ್ಯಾಕೆ ಮಾರ ಜನಕ ಸಾರ ಸಾಕ್ಷಿಯೇ ಮೂರು ದಿನಗಳಾಯ್ತು ಬರದೆ ಬಾರಿ ಬಳಲಿದೆ ಮೂರು ದಿನಗಳಾಯ್ತು ಬರದೆ ಬಾರಿ ಬಳಲಿದೆ ಬಳಲಿದೆ ಯಾವ ನಾರಿ ನಿಲಯದೊಳಗೆ ಸೇರಿ ಇರುವನೋ ಯಾವ ನಾರಿ ನಿಲಯದೊಳಗೆ ಸೇರಿರುವನೋ ನೀರೇ ಪೋಗಿ ಕರೆದು ತಾರೆ ಮಾರ ಜನಕನ, ನೀರೇ ಪೋಗಿ ಕರೆದು ತಾರೆ ಮಾರ ಜನಕನ. ಯಾವ ನಾರಿ ನಿಲಯದೊಳಗೆ ಸೇರಿರುವನೋ, ನೀರೆ ಬೋಗಿ ಕರೆದು ತಾರೆ ಮಾರ ಜನಕನ. ಓ ನೀರೆ ಬೋಗಿ ಕರೆದು ತಾರೆ ಮಾರ ಜನಕನ. ಸರಿಪಡಿಸುವ ಕಾರ್ಯ ನಮ್ಮದಲ್ಲವೇ ಪೇಳು ನೀನು. ಬಾರೆ ಸತ್ಯ ಬಾಮಣಿಯೇ ತೋರೆ ನಿನ್ನ ಮುತ್ತು ಮಗವ, ನಿನ್ನ ಮುದ್ದು ಮಗವ. ನಾರಿ ವಿರಗ ಜ್ವಾಲೆಯಿಂದ ಬಾರಿ ಬಳಲಿದೆ, ನಾರಿ ವಿರಗ ಜ್ವಾಲೆಯಿಂದ ಬಾರಿ ಬಳಲಿದೆ. ಶ್ರೀರಾಮಚಂದ್ರನೇ ವಾರಿಧಿಶಯನನೇ, ಶ್ರೀರಾಮಚಂದ್ರ ಚಂದ್ರನೇ ವಾರಿಧಿ ಶಯನನೇ ಘೋರ ರಕ್ಕತಾವರನೇ ವಾರಿಧಿ ಶಯನನೇ ಘೋರ ರಕ್ಕತಾವರನೇ ರಾಮ ರಾಮ ರಾಮ ವಾರಿಜಾಂಬಕನೆ ಶ್ರೀ ಧರಣಿ ಜಯರಸನೆ ವಾರಿಜಾಂಬಕನೆ ಶ್ರೀ ಧರಣಿ ಜಯರಸನೆ ಭೋರನೆಲ್ಲನು ರಕ್ಷಿಸೋಂ ಭೋರನೆಲ್ಲನು ರಕ್ಷಿಸೋ ರಾಮ ರಾಮ ವಾರಿಜಾಂಬಕನೆ ಶ್ರೀಧರಣಿ ಜಯರಾಧನೆ ಭೋರನೆ ನನ್ನು ರಕ್ಷಿಸೋ ಶ್ರೀ ಧರಣಿ ಜಯರಸನೆ ಭೋರನೆ ನನ್ನನ್ನು ರಕ್ಷಿಸೋ ರಾಮ ಭೋರನೆ ನನ್ನನ್ನು ರಕ್ಷಿಸೋ ತೋರಿಸೋ ನಿನ್ನ ಶ್ರೀ ಪಾದಾರವಿಂದ ತೋರಿಸೋ ನಿನ್ನ ಶ್ರೀಪಾದಾರವಿಂದವ ಘೋರ ದುರಿತ ಹರನೆ ಘೋರ ದುರಿತ ಹರನೆ ರಾಮ ರಾಮ ರಾಮ ಧಾರುಣಿ ಗೊಡೆಯನೆ ರಘುಕುಲ ತಿಲಕನೆ ಧಾರುಣಿ ಗೊಡೆಯನೆ ರಘುಕುಲ ತಿಲಕನೆ ಮಾರಗರ ಪ್ರಿಯನೆ ರಾಮ ರಾಮ ರಾಮ ರಾಮ ಧಾರುಣಿ ಗೊಡೆಯನೆ ರಘುಕುಲ ತಿಲಕನೆ ಮಾರಗರ ಪ್ರಿಯನೆ ಧಾರುಣಿ ಗೊಡೆಯನೆ ರಘುಕುಲ ತಿಲಕನೆ ಮಾರಗರ ಪ್ರಿಯನೆ ಮಾರಗರ ಪ್ರಿಯನೆ ತೋರಿಸೋ ನಿನ್ನ ಶ್ರೀಪಾದಾರವಿಂದವ ಘೋರ ದುರಿತ ಹರನೆ ಘೋರ ದುರಿತ ಹರನೆ ಎಡಬಲವನು ನೋಡುತ್ತ ಎಡ ಬಲವನು ನೋಡುತ್ತ ಪಿಡಿವೋಯುದವ ಮರೆತು ಪಿಡಿವೋಯುದವನು ಮರೆತು ಆಲಯ ಕೈದು ಮಿಡು ಮಿಡು ಕೀದ ಅಳುತ ಆಲಯ ಕೈದು ಮಿಡು ಮಿಡು ಕೀದ ಅಳುತ ದ್ವಾರದಲ್ಲಿ ನಾರದನು ಬಂದುದ ದ್ವಾರದಲ್ಲಿ ನಾರದರು ಬಂದುದ ನಾರಿಮಣಿತ ಕೇಳಿ ಮೋದದಿ ಬೋರನವರನು ಕರೆಸಿ ವಿಸ್ತರವೇರಿಸಿದಳು ವರನವರನು ಕರೆದಿ ವಿಸ್ತರವೇರಿಸಿದಳು ಆ ದೇವಿ ನಿನ್ನಯ ಗುಣವ ವರ್ಣಿ ಪರೆ ಜಗದೊಳಗೆ ದೇವಿ ನಿನ್ನಯ ಗುಣವ ವರ್ಣಿ ಪರೆ ಜಗದೊಳಗೆ ಯಾವನಿಗ ಸಾಧ್ಯವಮ್ಮ ಜಗದೊಳಗೆ ಯಾವನಿಗೆ ಅಸಾಧ್ಯವಮ್ಮ ಭಾವೆಯರ ಕುಲದಿ ನೀನೊಬ್ಬಳಲ್ಲದೆ ಇನ್ನು ಭಾವಗಿಯರುಂಟೆ ಮೂರ್ ಜಗದಿ ತರಳೆ ನೀ ನಡೆಯುವ ತಿಟ್ಟು ತರಳೆ ನೀ ನಡೆಯುವ ತಿಟ್ಟು ಈಗ ಸರಿ ಬರಲಿಲ್ಲ ಜಾನಕಿಯ ಒಂದಿಷ್ಟು ಈಗ ಸರಿ ಬರಲಿಲ್ಲ ಜನಕಿಯ ಒಂದಿಷ್ಟು ತೆರಳಿ ದಂಡಕದಲ್ಲಿ ಕಲ್ಲು ಮುಳ್ಗಳು ನಾಂಟಿ ತೆರಳಿ ದಂಡಕದಲ್ಲಿ ಕಲ್ಲು ಮುಳ್ಗಳು ನಾಂಟಿ ಭರಿತ ಗಾಯದಿ ಕುಂಟು ಹಾಕುತ್ತ ನಡೆವಳು ಭರಿತ ಗಾಯದಿ ಕುಂಟು ಹಾಕುತ್ತ ಕುಂಟು ಹಾಕುತ್ತ ಕುಂಟು ಹಾಕುತ್ತ ನಡೆವಳು ತರಳೆ ನೀ ನಡೆಯುವ ತಿಟ್ಟು ಲಲನೆ ಜಾನಕಿಯಲ್ಲಿ ನೀನೆಲ್ಲಿ ಲಲನೆ ಜಾನಕಿಯಲ್ಲಿ ನೀನೆಲ್ಲಿ ಮತಿ ಹೀನೆ ತೊಲಗು ಪರಿಗಿಸಲೋರೆ ನಿನ್ನ ತೊಲಗು ಪರಿಗಿಸಲೋರೆ ನಿನ್ನ ನೆಲೆಯ ನೀನರಿಯ ದೀ ಪರಿಗೈದ ಎಲೆ ತುರುಳೆ ಕೊಳಗರಿಗಿದನ್ನು ತೋರದಿರೋ ದಶರಥ ನಂದನ ವಸುದೆ ಪಾಲಕನೇ ದಶರಥ ನಂದನ ವಸುದೆ ಪಾಲಕನೇ ಅಸುರರ ವಧಿಸಿದ ಅಸಮಸಾಕಸನೇ ನಿನ್ನ ನೋಡಲಿಕೀಗ ಮಯೂರದಂತೆ ನಿನ್ನ ನೋಡಲಿಕೀಗ ಮಯೂರದಂತೆ ಕಣ್ಣುಗಳ ಗಣಿ ಸ್ನೇಹಿತ ವಿರದೀಗ ಚಿಂತೆ ಕಣ್ಣುಗಳ ಗಣಿತ ವಿರದೀಗ ಚಿಂತೆ ನಿನ್ನ ವರ್ಣಿಸುವರೆ ಪನ್ನಗನಂತೆ ನಿನ್ನ ವರ್ಣಿಸುವರೆ ಪನ್ನಗನಂತೆ ಉನ್ನತ ದ್ವಯ ಜೀವಿಗೆ ಇರದೊಂದು ಚಿಂತೆ ದಶರಥನಂದನ ವಸುದೇ ಪಾಲಕನೇ ಅಸುರರಾವದಿಸಿದ ಅಸಮ ಸಾಹಸನ ಘನಪರಾಕ್ರಮಿ ನರನರಥದೊಳು ನೆನೆದ ಕಾಲಕ್ಕೆ ಬಂದು ಮಂಡಿಸು ಘನಪರಾಕ್ರಮಿ ನರನರಥದೊಳು ನೆನೆದ ಕಾಲಕ್ಕೆ ಬಂದು ಮಂಡಿಸು ವಿನಯದಿಂದಿ ಕಾರ್ಯಗೈಯುವದೆಂದ ನಸು ನಗುತ್ತ ವಿನಯದಿಂದಿ ಕಾರ್ಯಗೈಯುವದೆಂದ ನಸು ನಗುತ್ತ ಕರದೊಳು ಪರಶುಪಾಶಾಂಕುಶಧಾರಿಗೆ ಹರುಷದಿ ಭಕ್ತರ ಕೊರೆವವಾಗಿ ಉರಗ ಭೂಷಣನ ಸುಕುಮಾರ ಗಜವದನನ ಚರಣ ಕಮಲಗೆ ಆರತಿ ಎತ್ತಿರೆ ಆರತಿ ಬೆಳಗಿರೆ ಆರತಿ ಎತ್ತಿರೆ ಮಹಿಷಾಸುರ ಮರ್ದಿನಿಗೆ ಕಿಂಕಿಣಿ ಹಾರೇಕೆಯುರ ಧಾರಿಣಿ ಸುರರನ್ನಳೆಗೆ ಮಂಗಲಂ ಜಯ ಮಂಗಲಂ ಶುಭ ಮಂಗಲಂ ಜಯ ಮಂಗಲಂ ಗಜಮುಖದವಾಗೆ ಗಣಪಗೆ ಇದುವರೆಗೂ ಮಾರುತಿ ಪ್ರತಾಪ ಯಕ್ಷಗಾನ ಪ್ರಸಂಗದಿಂದ ಆಯ್ದ ಹಾಡುಗಳನ್ನು ಕೇಳಿದಿರಿ. ಭಾಗವತರು ಚಂದ್ರಕಾಂತ್ ರಾವ್ ಮೂಡುಬಳ್ಳೆ, ಮದ್ದಳೆ ಶಶಿಕುಮಾರ್ ಆಚಾರ್ಯ ಬೆಳ್ಕಲೆ, ಚಂಡೆ ಕೃಷ್ಣಮೂರ್ತಿ ಭಟ್ ಬಗ್ವಾಡಿ, ಶ್ರುತಿ ಪ್ರದೀಪ್ ಭಟ್ ಕುಂಡೇಲು. ಮುಂದೆ ಕೇಳಿ ಕೃಷಿ ಮಾಹಿತಿ. ತರಕಾರಿ ಬದನೆ ರಾಜ್ಯದ ಮುಖ್ಯವಾದ ಬೆಳೆ. ಈ ಬೆಳೆಯನ್ನು ವರ್ಷಾದ್ಯಂತ ಬೆಳೆಯಬಹುದು. ಇದರಲ್ಲಿ ಹೆಚ್ಚಾಗಿ ಎ ಮತ್ತು ಬಿ ಜೀವಸತ್ವಗಳಿದ್ದು ಈ ತರಕಾರಿಯು ಮಧುಮೇಹ ರೋಗಿಗಳಿಗೆ ಒಳ್ಳೆಯದು. ಬದನೆಯನ್ನ ಎಲ್ಲ ತರಹದ ಮಣ್ಣುಗಳಲ್ಲಿ ಬೆಳೆಸಬಹುದು. ನೀರು ಬಸಿದು ಹೋಗುವಂತಹ ಜೇಡಿಮಣ್ಣು ಈ ಬೆಳೆಗೆ ಸೂಕ್ತ. ಅಲ್ಲದೆ ಬೆಳೆಯನ್ನ ಸವಳು ಮಣ್ಣಿನಲ್ಲಿಯೂ ಸಹ ಬೆಳೆಯಬಹುದು. ಈ ಬೆಳೆಯನ್ನ ಪ್ರಾರಂಭಿಸುವುದಕ್ಕೆ ಜೂನ್ ಜುಲೈ ಅಕ್ಟೋಬರ್ ಮತ್ತು ಜನವರಿ ಫೆಬ್ರವರಿ ತಿಂಗಳುಗಳು ಸೂಕ್ತ. ಬದನೆಗೆ ಹಲವಾರು ರೋಗ ಮತ್ತು ಕೀಟಗಳು ಬಾಧಿಸುತ್ತವೆ. ಬದನೆಯ ರೆಂಬೆ ಮತ್ತು ಕಾಯಿ ಕೊರಕ, ಈ ಕೀಟವು ಬದನೆಕಾಯಿಗೆ ಬರುವ ಒಂದು ಮುಖ್ಯ ಕೀಟವಾಗಿದೆ. ಪ್ರಪಂಚದ ಎಲ್ಲಾ ಭಾಗಗಳಲ್ಲಿ ಹೆಚ್ಚಾಗಿ ಆಫ್ರಿಕಾ, ಏಷ್ಯಾ, ಭಾರತ, ಬಾಂಗ್ಲಾದೇಶ್, ಶ್ರೀಲಂಕಾ, ಚೈನಾ ಮತ್ತು ಫಿಲಿಪೈನ್ಸ್ ರಾಷ್ಟಗಳಲ್ಲಿ ಕಾಣಿಸಿಕೊಳ್ಳುತ್ತೆ. ಈ ರೋಗದ ಲಕ್ಷಣಗಳು: ಪ್ರೌಢಾವಸ್ಥೆಯ ಕೀಟವು ಬಿಳಿ ರೆಕ್ಕೆಗಳನ್ನು ಹೊಂದಿದ್ದು ತ್ರಿಕೋನಾಕಾರದ ಕೆಂಪು ಗೆರೆಗಳು ಮುಂಭಾಗದ ರೆಕ್ಕೆಯಲ್ಲಿರುತ್ತೆ. ಪ್ರೌಢಾವಸ್ಥೆಯ ಹೆಣ್ಣು ಕೀಟವು ಸುಮಾರಾಗಿ 8-10 ಎಲೆಯ ಕೆಳಭಾಗದಲ್ಲಿ ಮೊಟ್ಟೆಗಳನ್ನು ಇಡುತ್ತೆ. ಮೊಟ್ಟೆಯಿಂದ ಹೊರಬಂದ ಮರಿಹುಳುಗಳು ಬಿಳಿ ಬಣ್ಣವನ್ನು ಹೊಂದಿದ್ದು ಮೊದಲ ಹಂತದ ನಂತರದ ಮರಿಹುಳುಗಳು ತಿಳಿ ಕೆಂಪು ಬಣ್ಣವನ್ನು ಹೊಂದಿರುತ್ತೆ. ಮರಿಹುಳುಗಳು ಅಗಲವಾದ ಎಲೆಗಳ ದೇಟು ಮತ್ತು ನಡುದಿಂಡನ್ನು ಕೊರೆಯುತ್ತಾ ಎಳೆಯ ರೆಂಬೆಯನ್ನ ಕೊರೆಯೋದ್ರಿಂದ ರೆಂಬೆಗಳು ಒಣಗುತ್ತೆ. ಹೀಗೆ ಮುಂದುವರಿದು ಹೂವು, ಮೊಗ್ಗು, ಕಾಯಿಗಳನ್ನ ಕೊರೆಯುತ್ತೆ. ದೊಡ್ಡ ಹಂತದ ಮರಿಹುಳುಗಳು ಕೊರೆದ ರಂಧ್ರವು ಹಿಕ್ಕಿಗಳಿಂದ ತುಂಬಿರುತ್ತೆ. ಹಾನಿಗೊಳಗಾದ ಕಾಯಿಗಳು ತಿನ್ನುವುದಕ್ಕೆ ಮತ್ತು ವ್ಯಾಪಾರಕ್ಕೆ ಯೋಗ್ಯವಾಗಿರೋದಿಲ್ಲ. ಸರಿಸುಮಾರು 70% ಹಾನಿಯನ್ನ ಉಂಟು ಮಾಡುತ್ತೆ. ಈ ಬದನೆಯ ರೆಂಬೆ ಮತ್ತು ಕಾಯಿ ಕೊರಕ ಹುಳುವನ್ನು ನಿರ್ವಹಣೆ ಮಾಡೋದಾಗಿದ್ರೆ ಕೊತ್ತಂಬರಿಯನ್ನ ಅಂತರ ಬೆಳೆಯಾಗಿ 2:1 ಬೆಳೆಯಬೇಕು. ಕಾಲಕಾಲಕ್ಕೆ ಹಾನಿಗೊಳಗಾದ ರೆಂಬೆ ಮತ್ತು ಕಾಯಿಗಳನ್ನ ಕಿತ್ತು ನಾಶಪಡಿಸಬೇಕು. ಆಕರ್ಷಕ ಬಲೆಯನ್ನ ನಾಟಿ ಮಾಡಿದ 15 ನಂತರ ಹಾಕಬೇಕು. ಪರತಂತ್ರ ಜೀವಿಗಳನ್ನ 4-5 ಬಾರಿ ಬಿಡಬೇಕು. ಮೊದಲನೇ ಬಾರಿಗೆ ಹೂ ಕಟ್ಟುವ ಸಮಯದಲ್ಲಿ ಮತ್ತು 10 ಅಂತರದಲ್ಲಿ ಬಿಡಬೇಕು. 4% ಬೇವಿನ ಬೀಜದ ಕಷಾಯ ಅಥವಾ BT 500 ಒಂದು ಹೆಕ್ಟೇರಿಗೆ ಸಿಂಪಡಣೆಯನ್ನ ಮಾಡಬೇಕು. ಇನ್ನು ಎಪಿಲಾಕ್ನ ದುಂಬಿ, ಇದು ಟೊಮೆಟೊ, ಬೀನ್ಸ್ ಮತ್ತು ಕುಂಬಳ ಜಾತಿಗಳಲ್ಲಿ ಹೆಚ್ಚಾಗಿ ಕಾಣಿಸಿಕೊಳ್ಳುತ್ತೆ. ದುಂಬಿಯು 8-9 mm ಉದ್ದ ಹಾಗೂ 5.5 mm ಅಗಲವಾಗಿ 7-14 ಕೆಂಪು ಬಣ್ಣದ ಚುಕ್ಕಿಗಳನ್ನು ಹೊಂದಿರುತ್ತೆ. ಮಾರ್ಚ್ ಏಪ್ರಿಲ್ ತಿಂಗಳುಗಳಲ್ಲಿ ಹೆಚ್ಚಾಗಿ ಕಾಣಿಸಿಕೊಳ್ಳುತ್ತೆ. ಹೆಣ್ಣು ದುಂಬಿಯು ಎಲೆಗಳ ಕೆಳಭಾಗದಲ್ಲಿ ಮೊಟ್ಟೆಗಳನ್ನು ಇಡುತ್ತೆ. ಎಪಿಲಾಕ್ನ ದುಂಬಿ ದಾಳಿ ಮಾಡಿದಾಗ ಪ್ರೌಢಾವಸ್ಥೆಯ ದುಂಬಿ ಮತ್ತು ಮರಿಹುಳುಗಳು ಹಾನಿಯನ್ನ ಉಂಟು ಮಾಡುತ್ತವೆ. ಮೊದಲು ಅವು ಎಲೆಯ ಮೇಲ್ಭಾಗದಲ್ಲಿ ಕೆರೆದು ತಿನ್ನುತ್ತವೆ ಮತ್ತು ಹೆಚ್ಚಾಗಿ ಬಾಧಿಸುವುದರಿಂದ ಕೇವಲ ಎಲೆಯ ದಿಂಡನ್ನು ಮಾತ್ರ ಕಾಣಬಹುದು. ಎಲೆಗಳು ಕಂದು ಬಣ್ಣಕ್ಕೆ ತಿರುಗಿ ಸಂಪೂರ್ಣವಾಗಿ ಒಣಗಿ ಹೋಗುತ್ತೆ. ಇದಕ್ಕೆ ಮೊಟ್ಟೆ ಮತ್ತು ಮರಿಹುಳುಗಳು ಅಥವಾ ಕೋಶಾವಸ್ಥೆಯ ಹಂತಗಳನ್ನು ಕೈಯಿಂದ ಆರಿಸಿ ನಾಶಪಡಿಸೋದ್ರಿಂದ ನಿರ್ವಹಣೆಯನ್ನು ಮಾಡಬಹುದು. ಮೆಲಾಥಿಯಾನ್ 15% ಧೂಳನ್ನ ಧೂಳೀಕರಿಸಬೇಕು. ಇನ್ನು ಬೂದು ಬಣ್ಣದ ದುಂಬಿ, ಇದರಲ್ಲಿ ಪ್ರೌಢಾವಸ್ಥೆಯ ದುಂಬಿಗಳು ಎಲೆಯ ಅಂಚನ್ನ ತಿನ್ನೋದ್ರಿಂದ ಕತ್ತರಿಸಿದಂತೆ ಎಲೆಯನ್ನ ವಿಕೃತಿಗೊಳಿಸುತ್ತವೆ. ಅರೆ ಪ್ರೌಢಾವಸ್ಥೆಯ ಮರಿಹುಳುಗಳು ಬೇರುಗಳನ್ನ ತಿನ್ನೋದ್ರಿಂದ ಗಿಡಗಳು ಒಣಗುತ್ತವೆ ಮತ್ತು ತೀವ್ರವಾಗಿ ಬಾಧೆಗೊಳಗಾದ ಹೊಲದಲ್ಲಿ ಕೇವಲ ಒಣಗಿದ ಗಿಡಗಳಷ್ಟೇ ಕಾಣಿಸಿಕೊಳ್ಳುತ್ತವೆ. ಇವುಗಳನ್ನು ಕೈಯಿಂದ ಆರಿಸಿ ನಾಶಪಡಿಸಬೇಕು. ನಾಟಿ ಮಾಡುವ ಮೊದಲು ಪ್ರತಿ ಹೆಕ್ಟೇರಿಗೆ 500 kg ಬೇವಿನ ಹಿಂಡಿಯನ್ನ ಭೂಮಿಗೆ ಸೇರಿಸಬೇಕು. ಕಾರ್ಬಾರಿಲ್ 50 WP 3 ಪ್ರತಿ ಲೀಟರ್ ಮತ್ತು ನೀರಿನಲ್ಲಿ ಕರಗುವ ಗಂಧಕ 2 ಒಂದು ಲೀಟರ್ ನೀರಿನಲ್ಲಿ ಬೆರೆಸಿ ಸಿಂಪಡಿಸಬೇಕು. ಬದನೆಕಾಯಿಗೆ ಹಳದಿ ಜಿಗಿ ಹುಳುಗಳು ಕೂಡ ದಾಳಿಯನ್ನ ಮಾಡುತ್ತವೆ. ಇವು ಬದನೆಯ ಸಣ್ಣ ಎಲೆ ರೋಗವನ್ನು ಹರಡುವ ವಾಹಕವಾಗಿರುತ್ತವೆ. ಪ್ರೌಢಾವಸ್ಥೆಯ ಮತ್ತು ಅರೆ ಪ್ರೌಢಾವಸ್ಥೆಯ ಮರಿಹುಳುಗಳು ಎಲೆಯ ಕೆಳಭಾಗದಲ್ಲಿ ಕುಳಿತು ರಸ ಹೀರೋದ್ರಿಂದ ಮತ್ತು ಅಂಗಾಂಶವನ್ನ ಚುಚ್ಚುವುದರ ಮೂಲಕ ವಿಷವಸ್ತುವನ್ನ ಸೇರಿಸುತ್ತವೆ. ಇದರಿಂದ ಎಲೆಗಳ ಗಾತ್ರದಲ್ಲಿ ಚಿಕ್ಕದಾಗ್ತಾ ಹೋಗುತ್ತೆ, ಗಿಡದ ಬೆಳವಣಿಗೆ ಕುಂಠಿತವಾಗುತ್ತೆ. ಅಲ್ಲದೆ ಹೂಗಳ ಭಾಗಗಳು ಎಲೆಗಳ ಹಾಗೆ ಪೊದೆಯಾಗೋದರ ಜೊತೆಗೆ ಕಾಯಿಗಳು ಗಿಡದಲ್ಲಿ ಕಾಣಿಸೋದಿಲ್ಲ. ಈ ರೋಗದ ಲಕ್ಷಣ ಕಂಡು ಬಂದಲ್ಲಿ ತಕ್ಷಣವೇ ಆ ಎಲೆಗಳನ್ನ ಕಿತ್ತು ನಾಶಪಡಿಸಬೇಕು. ನಾಟಿ ಮಾಡುವ ಮೊದಲು 2% ಕಾರ್ಬೋಸಲ್ಫಾನ್ 25 DS ದ್ರಾವಣದಲ್ಲಿ ಅದ್ದಿ ನಾಟಿ ಮಾಡಬೇಕು. ಡೈಮಿಥೋಯೆಟ್ 1.7 mL 1 ಅಥವಾ ಇಮಿಡಾಕ್ಲೋಪ್ರಿಡ್ 0.1 mL 1 ನೀರಿನಲ್ಲಿ ಬೆರೆಸಿ 3-4 ಬಾರಿ ಸಿಂಪಡಣೆಯನ್ನ ಮಾಡಬೇಕು. ಇನ್ನು ಬದನೆಯಲ್ಲಿ ರೆಂಬೆ ಕೊರಕ ಎನ್ನುವ ಕೀಟವು ಕೂಡ ದಾಳಿ ಮಾಡುತ್ತೆ. ಇದು ಪ್ರೌಢಾವಸ್ಥೆಯ ಚಿಟ್ಟೆಯ ನೀಲಿ ಕಂದು ಬಣ್ಣದ್ದಾಗಿದ್ದು ಮುಂಭಾಗದ ರೆಕ್ಕೆಗಳು ಅಡ್ಡನೆಯ ಗರಿಗಳನ್ನ ಹೊಂದಿದ್ದು ಬಿಳಿ ಬಣ್ಣದ ಹೊರಭಾಗದ ರೆಕ್ಕೆಗಳನ್ನ ಕಾಣಬಹುದು. ಹಾಲು ಬಣ್ಣದ ಮೊಟ್ಟೆಗಳನ್ನ ಒಂದೊಂದಾಗಿ ಅಥವಾ ಗುಂಪು ಗುಂಪಾಗಿ ಎಲೆಯ ಕೆಳಭಾಗದಲ್ಲಿ ರೆಂಬೆಗಳಲ್ಲಿ ಇಡುತ್ತವೆ. ಮೊಟ್ಟೆಯಿಂದ ಹೊರಬಂದ ಮರಿಹುಳುಗಳು ಎಲೆಯ ಗಿಡಗಳು ಮತ್ತು ಹಳೆಯ ಗಿಡಗಳ ಮುಖ್ಯ ಕಾಂಡವನ್ನ ಕೊರೆಯುತ್ತಾ ಬರುತ್ತವೆ. ಮುಂಭಾಗದ ಎಳೆಯ ಟೊಂಗೆಗಳು ಬಾಡಿಕೊಂಡು ಒಣಗಿ ಬಿಡುತ್ತವೆ. ಇದರಿಂದ ಬೆಳವಣಿಗೆ ಕುಂಠಿತವಾಗಿ ಕಾಯಿ ಬಿಡುವ ಸಾಮರ್ಥ್ಯ ಕಡಿಮೆಯಾಗೋದರ ಜೊತೆಗೆ ಕಾಂಡದ ಮೇಲೆ ಗಂಟನ್ನು ಸಹ ಕಾಣಬಹುದು. ಇದು ಮರಿಹುಳುವು ಒಳಗೆ ಸೇರಿದ ಸೂಚನೆಯಾಗಿರುತ್ತೆ. ಈ ಕೀಟಕ್ಕೆ ಬಾಧೆಗೊಳಗಾದ ಮತ್ತು ಸತ್ತ ಗಿಡಗಳನ್ನು ಕಿತ್ತು ಆದಷ್ಟು ಬೇಗ ನಾಶಪಡಿಸಬೇಕು. ದೀಪಾಕರ್ಷಕ ಬಲೆ ಪ್ರತಿ ಹೆಕ್ಟೇರಿಗೆ 1 ಹಾಕೋದ್ರಿಂದ ಪ್ರೌಢಾವಸ್ಥೆಯ ಚಿಟ್ಟೆಗಳನ್ನು ಆಕರ್ಷಿಸಲು ಅನುಕೂಲವಾಗುತ್ತೆ. ನಾಟಿ ಮಾಡಿದ 1 ಅಂತರದಲ್ಲಿ ಕ್ವಿನಾಲ್ಫಾಸ್ 25 EC ಅಥವಾ ಬೇವಿನ ಎಣ್ಣೆ 1.5 mL ಪ್ರತಿ ಲೀಟರ್ ನೀರಿನಲ್ಲಿ ಬೆರೆಸಿ ಸಿಂಪಡಣೆಯನ್ನ ಮಾಡಬೇಕು. ಇನ್ನು ಬದನೆಗೆ ಹಲವಾರು ರೋಗಗಳು ಕೂಡ ಬರುತ್ತವೆ. ಬದನೆ ದುಂಡಾಣು ಸೊರಗು ರೋಗ, ಈ ರೋಗ ಬಂದಾಗ ರೋಗಗ್ರಸ್ತ ಸಸ್ಯದ ಮೇಲ್ಭಾಗಗಳು ತಕ್ಷಣ ಬಾಡೋದ್ರಿಂದ ಈ ರೋಗವನ್ನ ನಾವು ಗುರುತಿಸಬಹುದು. ಉಷ್ಣಾಂಶ ಹೆಚ್ಚಿರುವ ದಿನಗಳಲ್ಲಿ ಈ ರೋಗ ಕಾಣಿಸಿಕೊಳ್ಳುತ್ತೆ. ರೋಗದ ತೀವ್ರತೆ ಹೆಚ್ಚಾದಾಗ ಸಸ್ಯಗಳ ಬೆಳವಣಿಗೆ ಕುಂಠಿತವಾಗಿ ಗಿಡ ಮತ್ತು ಅದರ ಭಾಗಗಳು ಒಣಗಿ ಸಾಯುತ್ತವೆ. ಸಸ್ಯದ ಕಾಂಡವನ್ನ ನೆಲದ ಅಂತರಕ್ಕೆ ಕತ್ತರಿಸಿ ನೋಡಿದಾಗ ಕಂದು ಬಣ್ಣಕ್ಕೆ ತಿರುಗಿದ ನೀರಿನಾಳಗಳನ್ನು ಹಾಗೂ ಕತ್ತರಿಸಿದ ಭಾಗಗಳ ಚೂರುಗಳಲ್ಲಿ ನೀರಿನಲ್ಲಿಟ್ಟಾಗ ಹಾಲಿನ ಬಣ್ಣದ ದ್ರವ ಬರೋದನ್ನ ಕಾಣಬಹುದು. ಈ ರೋಗವನ್ನ ಹತೋಟಿ ಮಾಡಲು ರೋಗ ಪೀಡಿತ ಪ್ರದೇಶದಲ್ಲಿ ಬದನೆ ಮತ್ತು ಅದರ ಗುಂಪಿಗೆ ಸೇರಿದ ಬೆಳೆಗಳನ್ನ ಬೆಳಿಬಾರದು. ಉದಾಹರಣೆಗೆ ಬದನೆ, ಮೆಣಸು, ಆಲೂಗಡ್ಡೆ ಇತ್ಯಾದಿ. ರೋಗ ನಿರೋಧಕ ಶಕ್ತಿಯುಳ್ಳ ಅರ್ಕ, ಆನಂದ ತಳಿ ಹಾಗೂ ಪರ್ಯಾಯ ಬೆಳೆಗಳನ್ನ ಬೆಳೆಯೋದು ಸೂಕ್ತ. ಬೆಳೆಗಳಿಗೆ ನೀರು ಹಾಯಿಸುವಾಗ ರೋಗಗ್ರಸ್ತ ಗಿಡಗಳಿಂದ ರೋಗರಹಿತ ಗಿಡಗಳ ಕಡೆಗೆ ನೀರು ಹರಿಯದಂತೆ ಮುಂಜಾಗ್ರತೆಯನ್ನ ವಹಿಸಬೇಕು. ರೋಗ ಕೆಲವೇ ಗಿಡಗಳಿಗೆ ಸೀಮಿತವಾಗಿದ್ದರೆ ಆ ಸ್ಥಳಗಳಲ್ಲಿ ಬ್ಲೀಚಿಂಗ್ ಪೌಡರ್ ಅನ್ನು ಮಣ್ಣಿಗೆ ಸೇರಿಸಿ ನೀರು ಹಾಯಿಸೋದು ಅನುಕೂಲ ಆಗತ್ತೆ. ಇನ್ನು ಬದನೆಯಲ್ಲಿ ಬರುವ ಬೇರುಕೊಳೆ ರೋಗವು ಮಣ್ಣಿನಲ್ಲಿರುವ ಶಿಲೀಂಧ್ರದಿಂದ ಹರಡುತ್ತೆ. ರೋಗ ತಗುಲಿದ ಗಿಡಗಳು ಬಾಡುತ್ತವೆ. ಇಂತಹ ಗಿಡವನ್ನು ಕಿತ್ತು ನೋಡಿದರೆ ಬೇರುಗಳು ಕೊಳೆತು ದುರ್ಗಂಧವನ್ನು ಸೂಸುತ್ತಾ ಇರುತ್ತೆ. ಈ ರೋಗದ ಹತೋಟಿಗೆ ರೋಗ ತಗುಲಿದ ಗಿಡಕ್ಕೆ 2 ಗ್ರಾಂ ಕ್ಯಾಫ್ಟಾನ್ ಅಥವಾ 2 ಗ್ರಾಂ ಕಾರ್ಬನ್ ಡೈಜಿಮ್ ಅಥವಾ 3 ಗ್ರಾಂ ಕಾಪರ್ ಆಕ್ಸಿಕ್ಲೋರೈಡ್ ಅನ್ನು ಅಥವಾ ವಿಟಾವ್ಯಾಕ್ಸ್ ಪವರ್ 2.5 ಗ್ರಾಂ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ದ್ರಾವಣವನ್ನ ಬುಡಕ್ಕೆ ಸುರಿಬೇಕು. ಕಿರು ಎಲೆ ನಂಜು ರೋಗವು ಕೂಡ ಬದನೆ ಬೆಳೆಗೆ ಬಾಧಿಸುತ್ತೆ. ಈ ರೋಗವು ಹೇನಿನಿಂದ ಪ್ರಸಾರವಾಗುತ್ತದೆ. ರೋಗಕ್ಕೆ ತುತ್ತಾದ ಗಿಡಗಳು ಹೂವು ಮತ್ತು ಕಾಯಿಗಳನ್ನು ಬಿಡೋದಿಲ್ಲ. ಅಂತಹ ಗಿಡದ ಎಲೆಗಳನ್ನು ನೋಡಿದರೆ ತುಂಬಾ ಚಿಕ್ಕದಾಗಿರುತ್ತೆ. ಈ ರೋಗದ ಹತೋಟಿಗೆ ರೋಗ ತಗುಲಿದ ಗಿಡಗಳನ್ನು ಕಿತ್ತು ನಾಶಪಡಿಸಬೇಕು ಹಾಗೂ ಹೇನಿನ ಹತೋಟಿಗೆ ಥಯೋಮೆಥಾಕ್ಸಾಮ್ ಅನ್ನು ನೀರಿನಲ್ಲಿ ಬೆರೆಸಿ ಸಿಂಪಡಿಸಬೇಕು. ಕೃಷಿ ಮಾಹಿತಿ ಕೇಳಿದರೆ ಮುಂದೆ ಕೇಳಿ ಆರೋಗ್ಯ ಮಾಹಿತಿ. ಮೆಂತಿಯ ಬಗ್ಗೆ ನೀವೆಲ್ಲ ಕೇಳಿರ್ತೀರಿ. ಸಾಮಾನ್ಯವಾಗಿ ಅಡುಗೆ ಮನೆಯಲ್ಲಿ ಹೆಚ್ಚಾಗಿ ಬಳಕೆಯಾಗುವಂತಹ ಸಂಬಾರ ಪದಾರ್ಥವೇ ಮೆಂತೆ. ಕೂದಲಿನ ಸೌಂದರ್ಯ ವರ್ಧಕವಾಗಿ ಇದನ್ನು ಬಳಸುವುದಿದೆ. ಫ್ಯಾಬೇಸಿ ಎನ್ನುವ ಕುಟುಂಬಕ್ಕೆ ಸೇರಿರುವಂತಹ ಮೆಂತೆ ಪ್ರಪಂಚದ ಒಟ್ಟು ಉತ್ಪಾದನೆಯ 85% ಭಾರತವೇ ಪೂರೈಸ್ತಾ ಇದೆ. ಇದರ 90% ರಾಜಸ್ಥಾನ ರಾಜ್ಯವೊಂದರಲ್ಲಿ ಉತ್ಪಾದನೆ ಆಗ್ತದೆ. ಇದಲ್ಲದೆ ಗುಜರಾತ್, ಉತ್ತರಾಖಂಡ್, ಉತ್ತರ ಪ್ರದೇಶ, ಮಧ್ಯಪ್ರದೇಶ, ಮಹಾರಾಷ್ಟ್ರ, ಹರಿಯಾಣ ಹಾಗೂ ಪಂಜಾಬ್ ರಾಜ್ಯಗಳು ಮೆಂತೆ ಬೆಳೆಯುವ ಇನ್ನಿತರ ರಾಜ್ಯಗಳು. ಮೆಂತೆಗೆ ಸ್ವಲ್ಪ ಕಹಿ ರುಚಿ ಇದೆ. ಅದನ್ನು ಎಣ್ಣೆಯಲ್ಲಿ ಹುರಿದರೆ ಈ ಕಹಿಯ ಗುಣ ಹೋಗ್ತದೆ. ಹಾಗೆ ಮೆಂತೆ ಸೊಪ್ಪನ್ನು ಹರಿವೆ ಸೊಪ್ಪು, ಸಬ್ಬಸಿಗೆ ಸೊಪ್ಪು ಇದರ ಜೊತೆಗೆ ಪಲ್ಯ ಮಾಡುವುದಕ್ಕೆ ಉಪಯೋಗಿಸಲಾಗುತ್ತದೆ. ಮೆಂತೆಯಲ್ಲಿ ಅನೇಕ ಔಷಧೀಯ ಗುಣವಿದೆ. ಇದರಲ್ಲಿ ಥಯಮಿನ್, ಫೋಲಿಕ್ ಆಸಿಡ್, ರಿಬೋಫ್ಲೋವಿನ್, ನಿಯಾಸಿನ್ ಇವಲ್ಲದೆ ವಿಟಮಿನ್ ಎ, B6, ಸಿ ಹಾಗೂ ತಾಮ್ರ, ಪೊಟ್ಯಾಷಿಯಂ, ಕ್ಯಾಲ್ಸಿಯಂ, ಕಬ್ಬಿಣ, ಜಿಂಕ್, ಮ್ಯಾಂಗನೀಸ್ ಮೊದಲಾದ ಲವಣಾಂಶಗಳು ಹೇರಳವಾಗಿವೆ. ಹೆಚ್ಚಿನ ನಾರಿನ ಅಂಶವನ್ನು ಹೊಂದಿರುವುದರಿಂದ ಕರುಳಿನಿಂದ ಪೋಷಕಾಂಶ ಹೀರುವುದನ್ನು ನಿಧಾನಗೊಳಿಸುತ್ತದೆ. ಇದರಿಂದಾಗಿ ರಕ್ತದ ಸಕ್ಕರೆಯ ಅಂಶ ಕಡಿಮೆಯಾಗುತ್ತದೆ. ಅದೇ ರೀತಿ ಮೆಂತೆಯಲ್ಲಿರುವ ಸ್ಯಾಪೋನಿನ್ ಎನ್ನುವ ಅಂಶವು ಕೊಬ್ಬಿನ ಉತ್ಪಾದನೆಯನ್ನು ನಿಯಂತ್ರಿಸುತ್ತದೆ. ಮೆಂತೆಯಲ್ಲಿರುವ ಅನೇಕ ಅಂಶಗಳು ಕ್ಯಾನ್ಸರ್ ನಿರೋಧಕ ಗುಣವನ್ನು ಹೊಂದಿದೆ. ಮಧುಮೇಹವನ್ನು ನಿಯಂತ್ರಿಸುವ ಇನ್ಸುಲಿನ್ ಉತ್ಪಾದನೆಯನ್ನು ಮೆಂತೆಯು ಹೆಚ್ಚಿಸುತ್ತದೆ. ಅಜೀರ್ಣ ಹಾಗೂ ಗ್ಯಾಸ್ಟ್ರಿಕ್ ಅಂದರೆ ಆಮ್ಲಪಿತ್ತದ ಸಮಸ್ಯೆ ಇರುವವರಿಗೆ ಹಾಗೂ ಮಲಬದ್ಧತೆಯ ಸಮಸ್ಯೆ ಇರುವವರಿಗೆ ಇದೊಂದು ಉತ್ತಮ ಪರಿಹಾರವಾಗಿದೆ. ಡಯೋಸ್ಟಿನಿನ್ ಎನ್ನುವ ಅಂಶವು ಹಾಲೂಡುವ ಮಹಿಳೆಯರ ಹಾಲಿನ ಉತ್ಪಾದನೆಯನ್ನು ಹೆಚ್ಚಿಸುವುದಕ್ಕೆ ಸಹಕಾರಿಯಾಗಿದೆ. ಹಾಗೆಯೇ ಗರ್ಭಿಣಿಯರು ಪ್ರಸವ ಪೂರ್ವದಲ್ಲಿ ಮೆಂತೆಯ ಕಷಾಯವನ್ನು ಕುಡಿಯುವುದರಿಂದ ಗರ್ಭಾಶಯದ ಸಂಕುಚನದಲ್ಲಿ ನೆರವಾಗಿ ಹೆರಿಗೆಯನ್ನು ಸುಲಭವಾಗಿಸುತ್ತದೆ. ಹಾಗೆ ಮೆನೋಪಾಸ್ ಅಂದರೆ ಋತುಬಂಧದ ಸಮಯದಲ್ಲಿ ಉಂಟಾಗುವ ಬಿಸಿ ಗುಳ್ಳೆಗಳು, ನಿದ್ರಾಹೀನತೆ ಹಾಗೂ ಆತಂಕದ ಸಮಸ್ಯೆಗಳಿಗೆ ಮೆಂತೆಯಲ್ಲಿ ಉತ್ತರವಿದೆ. ಹೃದಯಾಘಾತ ತಡೆಗಟ್ಟುವಲ್ಲಿಯೂ ಇದು ಉಪಕಾರಿಯಾಗುತ್ತದೆ. ಸೈನಸೈಟಿಸ್ ಅಥವಾ ಉಸಿರಾಟದ ಸಮಸ್ಯೆಗಳಲ್ಲಿ ಮೆಂತೆಯು ಉಪಯೋಗಕ್ಕೆ ಬರುತ್ತದೆ. ಇಷ್ಟೆಲ್ಲ ಒಳ್ಳೆಯ ಗುಣಗಳಿರುವ ಮೆಂತೆಯನ್ನು ಬಳಸುವಾಗ ಕೆಲವೊಂದು ಮುನ್ನೆಚ್ಚರಿಕೆ ಕ್ರಮವನ್ನು ನಾವು ಅನುಸರಿಸಬೇಕಾಗುತ್ತದೆ. ಆಹಾರದಲ್ಲಿ ಅತಿಯಾಗಿ ಮೆಂತೆಯನ್ನು ಬಳಸಿದರೆ ಹೊಟ್ಟೆಯುಬ್ಬರ ಹಾಗೂ ಬೇದಿ ಉಂಟಾಗಬಹುದು. ಚರ್ಮಕ್ಕೆ ತಗಲಿದರೆ ತುರಿಕೆ ಉಂಟಾಗಬಹುದು. ರಕ್ತಹೀನತೆ ಅಥವಾ ಅನಿಮಿಯಾದಿಂದ ಬಳಲ್ತಾ ಇರುವವರು ಮೆಂತೆಯನ್ನು ಹೆಚ್ಚಾಗಿ ಬಳಸದಿರುವುದು ಒಳ್ಳೆಯದು. ಯಾಕಂದರೆ ಮೆಂತೆಯು ಕಬ್ಬಿಣದ ಹೀರುವಿಕೆಗೆ ಅಡ್ಡಿಪಡಿಸುವ ಗುಣವನ್ನು ಹೊಂದಿದೆ. ಥೈರಾಯ್ಡ್ ಸಮಸ್ಯೆ ಇರುವವರು ಮೆಂತೆಯಿಂದ ಮತ್ತಷ್ಟು ಸಮಸ್ಯೆಗಳನ್ನು ಎದುರಿಸಬಹುದು.